ಪ್ರಮೋಟ್ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಇಲ್ಲಿ ಆಡಿದವ್ರನ್ನ ಹೇಳಿದೆ, ಬೋಪಣ್ಣ ಇಲ್ಲಿ ಆಡಿದ್ರು, ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗ್ಬಹುದು. ಪ್ರಕಾಶ್ ಅಮೃತರಾಜ್ ಆಡಿದ್ರು, ಇಲ್ಲೇ ಆಡಿದ್ರು, ಅವರೆಲ್ಲ ದೇ ಬಿಕಮ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದೇ ಪ್ರಕಾರ ನಮಗೆ ಬೇರೆ ಬೇರೆ ಪ್ಲೇಯರ್ಸ್ ನಮ್ಮೂರಿನವರು ಅಥವಾ ಕರ್ನಾಟಕದವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋದಾದ್ರೆ ನಮಗೆ ನಮ್ಮ ಉದ್ದೇಶ ಸಾರ್ಥಕ ಆಯ್ತು ಅಂತೇಳಿ ಅನ್ಸುತ್ತೆ. ತುಮಕೂರು ಓಪನ್ ಅನ್ನ ಇಂಟರ್ನ್ಯಾಷನಲ್ ಕ್ಯಾಲೆಂಡರ್ ನಲ್ಲಿ ಡಿಪಿ ವಿಮೆನ್ T35 ನಲ್ಲಿ ನಮಗೆ ರೆಗ್ಯುಲರ್ ಆಗಿ ಇಲ್ಲಿ ವರ್ಷ ವರ್ಷ ನಾವು ಆರ್ಗನೈಸ್ ಮಾಡ್ತೀವಿ. ಬಿಕಮ್ಸ್ ಎ ನೇಮ್. ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಸಚಿವ ಪರಮೇಶ್ವರ್ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಇಎಸ್ಐಸಿ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ, ಸಾಮಾಜಿಕ ಭದ್ರತೆ, ಸಚಿವ ಮನ್ಸುಖ್ ಮಾಂಡವೀಯ. ನಾಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆ ಮತ ಎಣಿಕೆ. ತುಂಗಭದ್ರಾ ಅಣೆಕಟ್ಟು ಕ್ರೆಸ್ಟ್ಗೇಟ್ ದುರಸ್ತಿ ಕಾರ್ಯ ಅಂತಿಮ ಹಂತಕ್ಕೆ, ಇದೇ 15ಕ್ಕೆ ಲೋಕಾರ್ಪಣೆಗೆ ಸಿದ್ಧತೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಯಾದಗಿರಿಯಲ್ಲಿ ಬಿಸಿಗಾಳಿ, ಮುನ್ನೆಚ್ಚರಿಕೆ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ. ಹಾಗೂ ITP 35 ATP ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಮಂಗಳೂರು. ಈಗ ಯಕ್ಷಗಾನದ ಹಾಡುಗಳು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ರೀರಾಮ ದರ್ಶನಂ. ಭಾಗವತರು ವಡ್ಡರ್ಸೆ ನಾಗೇಂದ್ರ ಅಡಿಗ. ಮದ್ದಳೆ ಜಿ ಗೋಪಾಲಕೃಷ್ಣಮಯ್ಯ ಕೋಟ. ಕೇಳಿ ಶ್ರೀರಾಮ ದರ್ಶನಂ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಶ್ರೀ ಗುರುಗಣಾಧಿಪತಯೇ ನಮಃ. ವಿಘ್ನದ್ವಾಂತ ನಿವಾರಣೈ ಕತರಣೈ ವಿಘ್ನಾಟ ವಿಹವ್ಯವಾಟ ವಿಘ್ನೋ ವ್ಯಾಳ ಕುಲೋ ಪ್ರಮತ್ತ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋತ್ತುಂಗ ಗಿರಿ ಪ್ರಭೇದನ ಪವಿಹಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೋ ಘೌಗ ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾ. ಶರದರಥು ಪೂರ್ಣಿಮೆಯ ಶರದರತು ಪೂರ್ಣಿಮೆಯ ಉದಯ ಚಂದಿರ ಕಾಂತಿ ಸುರುಚಿರಾನ ಗಿರಿಜೇ ರಮೇ ವಾಣಿಯರ ಗಿರಿಜೆ ರಮೆ ವಾಣಿಯರ ಚಲ್ವಿಕೆಗೆ ಮಿಗಿಲೆನಿಸಿ ಸರಸಿ ಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಸರಸಿ ಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರಲು ಹರಿಯೊಂದು ಶಿಲೆಯ ಮರೆಯಾಗಿರಲು ಜೋ ಜೋ ಜೋ ಜೋ ಜೋ ಸುಕುಮಾರ ಶೃಂಗಾರ ಗಿಹ ಜಾಂಬವಂತ ಕೇಸರಿಯ ತಂದೆಯಾಗಿಹ ಜಾಂಬವಂತ ಕೇಸರಿಯ ಕೇಸರಿಯ ಕೊಂದು ತಂದಿಹ ಶಮಂತಕ ಮಣಿಯ ಅದ ನಿನ್ನ ತೊಟ್ಟಿಲ ಬಳಿಯ ಬಂದಿಸಿ ಹನು ನೋಡು ಭಾಗ್ಯಾಂಬು ನಿಧಿಯ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಸುಕುಮಾರ ಪರಮ ಸಂತೋಷದಲ್ಲಿ ಪಾಡುತ್ತ ತರಳನು ತೂಗುತ್ತಿರಲು ಪರಮ ಸಂತೋಷದಲ್ಲಿ ಪಾಡುತ್ತ ತರಳನು ತೂಗುತ್ತಿರಲು ಅರಿತು ಶ್ರೀಹರಿ ಪಾಂಚಜನ್ಯವ ಮೊಳಗಿಸಿ ಅರಿತು ಶ್ರೀಹರಿ ಪಾಂಚಜನ್ಯವ ಮೊಳಗಿಸಲು ಆರೋಯ ಗುಹೆಯ ಸ್ವತಂತ್ರಿಸಿ ಸಂಧಿಯ ಕಾರಣಗಳೇ ನಿರುತ್ತಲಿ ವಸುದೇವನಾತ್ಮ ಭವನೋ ವಸುದೇವನಾತ್ಮ ಭವನೋ ದ್ವಾರಕೆಯೊಳು ಕಸತಿಯಂ ಗೈದಿರ್ಪೆನು ದ್ವಾರಕೆಯೊಳು ವಸತಿಯಂ ಗೈದಿರ್ಪೆನು ಬೆಸರು ಕೇಳೆನ್ನ ಜಗದಿ ಬೆಸರು ಕೇಳೆನ್ನ ಜಗದಿ ಕೃಷ್ಣನೆನ್ ಉಸುರಿವರು ಪ್ರಖ್ಯಾತದಿ ನದಿಗೆ ಸೇತುವನ್ನು ಬಂಧನ ಗೈಯುತ್ತೀರೆ, ಬಂಧನ ಗೈಯುತ್ತೀರೆ ರಜತಾದ್ರಿಯನ್ನು. ರಾಮ ರಾಮ ರಾಮ ರಾಮ ಅರರೆಯನ್ನೋಳ್ ಇಷ್ಟು ಚಲದಿ ದುರವಗೈದರಿಲ್ಲ. ವಿಶ್ವಂಭರೆಯ ಸೃಜಿಸಿದಂತ ಮಹಾ ಪುರುಷ ನೀನೆಲ, ವಿಶ್ವಂಭರೆಯ ಸೃಜಿಸಿದಂತ ಮಹಾ ಪುರುಷ ನೀನೆಲ. ಶರಣ ನಿಂತೆನಲಾಗ ಶ್ರೀಹರಿ, ಶರಣ ನಿಂತೆನಲಾಗ ಶ್ರೀಹರಿ ಕರುಣದೊಳು ಕ್ಷಮೆಯಾಂತು. ಕರುಣದೊಳು ಕ್ಷಮೆಯಾಂತು ಬೇಗದಿ ಧರಿಸಿದನು ಶ್ರೀರಾಮ ರೂಪವನು ಅತಿ ವಿಲಾಸದಲ್ಲಿ. ಶ್ರೀರಾಮ ರೂಪವನು ಧರಿಸಿದನು ಅತಿ ವಿಲಾಸದಲ್ಲಿ. ಆ ಪರಿಕಿಸುತ ಜಾಂಭವನು ನೇತ್ರದಿ ಸುರಿಸುತಾನಂದ ಶ್ರುವನು, ಪರಿಕಿಸುತ ಜಾಂಭವನು ನೇತ್ರದಿ ಸುರಿಸುತಾನಂದ ಶ್ರುವನು ತರತರಿಸಿ ತರತರಿಸಿ ಬಂದಡಿಗೆರಗಿ ಕರಗಳ ಮುಗಿದು ದೈನ್ಯದಲ್ಲಿ. ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಘವ ದಶರಥ ಬಾಲ ಕೃತದಿ ತಾತೋ ಕಿಟ ತಗತೋ ದಿನ ಕದಿ ಗುತ ರಾಮ ರಾಘವ ದಶರಥ ಬಾಲ ಜಯ ಸೀತಾ ಲೋಲ ಜಯ ಸೀತಾ ಲೋಲ ರಾಮ ರಾಘವ ದಶರಥ ಬಾಲ. ರಾಮ ದಶಸ್ವಿ ಮರ್ದನ ಜಯ ಜಯ ರಾಮ ದಶಾಸ್ಯ ವಿಮರ್ದನ ಜಯ ಜಯ ರಾಮ ರಾಮ ಮಂ ಪಾಹಿ ಗುಣಾಕರ ರಾಮ ದಶಾಸ್ಯ ವಿಮರ್ತನ ಜಯ ಜಯ ರಾಮ ರಾಮ ಮಾಂ ಪಾಹಿ ಗುಣಾಕರ ರಾಮ ದಶಾಸ್ಯ ವಿಮರ್ತನ ಜಯ ಜಯ ರಾಮ ರಾಮ ಮಾಂ ಪಾಹಿ ಗುಣಾಕರ ರಾಮ ರಾಮ ರಾಘವ ದಶರಥ ಬಾಲ ಜಯ ಸೀತಾ ಲೋಲ ರಾಮ ದಶಾಸ್ಯ ವಿಮರ್ದನ ಜಯ ಜಯ ರಾಮ ರಾಮ ಮಂ ಪಾಯಿ ಗುಣಾಕರ ರಾಮ ರಾಮ ರಾಘವ ದಶರಥ ಬಾಲ ಜಯ ಸೀತಾ ಲೋಲ ಜಯ ಸೀತಾ ಲೋಲ ರಾಮ ರಾಘವ ದಶರಥ ಬಾಲ ಆರು ನಾನಾದರೇನು ಆರು ನಾನಾದರೇನು ತೋರು ನಿನ್ನ ಸಾಹಸವೆನುತ ತೋರು ನಿನ್ನ ಸಾಹಸವೆನುತ ವಾರಿಜಾಕ್ಷನಾಗನು ವಾರಿಜಾಕ್ಷನಾಗನು ಕ್ರೋಧವೇರಿ ನಿಲ್ಲಿರೆ ಆ ಸ್ಥಿರಚರಾದಿ ಸಕಲ ಸ್ಥಿರಚಾರಾದಿ ಸಕಲ ಭೂತ ಭರಿತ ಬ್ರಹ್ಮಾಂಡವು ನಿನ್ನೋಳಿರುವುದೆಂದೇ ತಿಳಿದೆ ನಿಜವು ಅರುಹಬೇಹುದು ನಿನ್ನೋಳಿರುವುದೆಂದೇ ತಿಳಿದೆ ನಿಜವು ಅರುಹ ಬೇಹುದು ಶರಣನೆ ಅವತರಿಸು ಶರಣನೆ ಅವತರಿಸು ಹಿಂದಕ್ಕೆ ವರದಿಯ ನೈ ಸ್ಮರಿಸು ಹಿಂದಕ್ಕೆ ವರದಿಯ ನೈ ಸ್ಮರಿಸು ದರುಶನವಿಯುವೆ ಮುಂದಿನ ಯುಗದೊಳು ದರುಶನವಿಯುವೆ ಮುಂದಿನ ಯುಗದೊಳು ಇರುನಾನಾರೆ ಎಂಬುದ ಮರೆತೆಯ ಶರಣನೆ ಅವತರಿಸು ಆದಿ ದೇವರ ದೇವ ಆದಿ ದೇವರ ದೇವ ನಿನ್ನೊಡನೆ ಮುಳಿದು ನಾಕಾದಿದ ಪರದ ಪರಿಹಾರಕ್ಕೆನ್ನಯ ಸುತೆಯ ನಿನ್ನೊಡನೆ ಮುಳಿದು ನಾ ಖಾದಿದ ಪರಾದ ಪರಿಹಾರಕ್ಕೆನ್ನಯ ಸುತೆಯ ಮೋದದಿಂದಿಯುವೆನು ಜಾಂಬವತಿ ಎಂಬಿವಳ ಮೋ ಎಂಬಿವಳು ಸಾದರದಿ ಸ್ವೀಕರಿಸುವುದು ಜಯತು ಜಯ ಮಂಗಲಂ ಜಯತು ಆದಿದೇವ ಸಕಲಾಗಮ ಪೂಜಿತ ಯಾದವ ಕಲಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸನ್ನುತ ನಮೋ ನಮೋ ವಾಸುದೇವಾಯ ದೇವಕೀನಂದನಾಯ ಚ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಶ್ರೀರಾಮ ದರ್ಶನಂ. ಭಾಗವತರು ವಡ್ಡರ್ಸೆ ನಾಗೇಂದ್ರ ಅಡಿಗ. ಮದ್ದಳೆ ಜಿ ಗೋಪಾಲಕೃಷ್ಣಮಯ್ಯ ಕೋಟ. ಸುಗುಣಾಂತರಂಗ ಯಶೋದೆ ಜಗದೋಧಾರನ ಆಡಿಸಿದಳಿಸೋದೆ ಜಗದೋಧಾರನ ಜಗದೋಧಾರನ ಮಗನೆಂದು ತೀ ಜಗದೋದ್ಧಾರನ ಮಗನೆಂದು ತಿಳಿಯುತ ಜಗದೋದ್ಧಾರನ ಮಗನೆಂದು ತಿಳಿಯುತ ಸುಗುಣಾಂತರಂಗನ ಹಾಡಿಸಿದಳೆ ರಾಜ್ಕುಮಾರ್ ಭಾರತಿ ಹಾಡಿದ ಪುರಂದರದಾಸರ ರಚನೆಯ ಭಕ್ತಿಗೀತೆಯನ್ನು ಕೇಳಿದಿರಿ. ಈಗ ಕೇಳಿ ಎಂ ವೆಂಕಟೇಶ್ ಕುಮಾರ್ ಹಾಡಿರುವ ಶ್ಯಾಮಸುಂದರ ದಾಸರ ರಚನೆ. ಎಂದು ಕಾಂಬೆನು ನಂದ ಗೋಪನ ಕಂದ ಶ್ರೀ ಗೋವಿಂದನ ಕಂದ ಶ್ರೀ ಗೋವಿಂದನ ಎಂದು ಕಾಂಬೆನು ನಂದ ಗೋಪನ ಕಂದ ಶ್ರೀ ಪರಮಾತ್ಮನ ಎಂದು ಕಾಂಬೆನು ನಾ ಬಹುಲ ಪರಿಪಾಲಿಸಿದ ಪರಮಾತ್ಮನ ಎಂದು ಕಾಮಗಾನ ವಿಲೋಲನ ಶೈಲ ಬೆರ ಶೈಲ ಬೆರಳ